ಬಂದು ನಿಂತು ಒಡೆಯನಿಗೆ ದಾರೆಂದು ಕೇಳುವನು. ನೀನು ದಾವನಲೈ ಸೇವಕ ನಮಗೆ ಸಾರಥಿ ಸಾರಥಿ ಎನ್ನುವರು ತಾವು ದಾರು ಪಂಡ ಹೊಡಿಹಿಂಡ ವೈರಿಗಳ ಗಂಡ. ಸಾರಥಿ ನಾನು ದಾರೆಂದರೆ ಊರು ದರಿಯರು ಥರ್ತರ ನಡೆಯುವರು ಬಹದ್ದೂರ ದುರ್ಯೋಧನೆಂದುಕೊಂಡರು. ಎತ್ತರದಿಂದ ಮಾತನಾಡು. ಬಹದ್ದೂರ ದುರ್ವೇದನಾದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಜನರಿಗೆ ಬಹುರಮ್ಮವಾಗಿ ತೋರಿತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶಹಬ್ಬಾಸ್ ಪಾಂಡವರ ಕಡೆಯಿಂದ ಶ್ರೀಕೃಷ್ಣನ ಬಂದಿರುವರಂತೆ. ಶಹಬ್ಬಾಸ್ ಅದಕ್ಕೆ ಬಂದು ನಿಂದ್ರೋಣವಾಯಿತಲ್ಲ ಈ ಸಾರಥಿ. ಜಾಗೃತಿ, ಮುಂದೆ ನಮಗೇನ ಆಜ್ಞಾಪ ಹೇಳಿದ್ರಿ ಈ ಬುದ್ಧಿ? ಸಾರಥಿ ನಿನಗೆ ಆಜ್ಞವೇನೆಂದರೆ ಇದು ಒಳ್ಳೆಯ ಮತ್ತಾದ್ರೆ ಹೇಳವನಿಗೆ ಕೇಳುವಂತವನಾಗು. ಮುಕ್ಕುಂದಷ್ಟು ದಿಕ್ಪಾಲಿಕರೆ ಎನ್ನು ಟಚ್ಚಿ ಒಳಗೆ ಸಿಕ್ಕರೆ ಅವರ ರೆಕ್ಕೆಗಳನ್ನು

ನಮೋ ನಮೋ ರಾಜ್ಯ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಆಶೀರ್ವಾದವಾಗಲಿ ಏಳು ಏಳು ಪಾರ್ಥ ವೀರ ಸಮರ್ಥ. ಹಸ್ತಾಪುರಕ್ಕೆ ಛತ್ರಪತಿ ಪ್ರತಿಭೆ ಪಾಲನೆ ಮಾಡುವಂತ ಸತ್ಯಶೀಲ ಧರ್ಮರಾಜನೇ. ಶಬ್ಬಾಸ್. ಎನಗೆ ದೂತಿರಿಂದ ಕರೆಸಿದ್ದ ಕಾರಣವೇನು? ಹಾ, ಇಂತ ಚಿಂತಾಬ್ಜಿಯವರು ಕುಳಿತ ಕಾರಣವೇನು? ತಾತ್ಕಾಲಕ್ಕೆ ಹೇಳುವಂತವನಾಗುವ ಧರ್ಮರಾಜನೇ ಆಗ್ರಜನೆ. ಹೇ ಪಾರ್ಥನೆ, ಹಾ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಸಹಬ್ಬಾಸ್. ಕರ್ಣನ ಸರಿ ಘನಘೋರ ಮಾಡಿ ಆನಂದದಿಂದ ಬರುವಂತವನಾಗುವ ಅರ್ಜುನ, ಆ ತ್ರಿಲೋಕದ ಗರ್ಜನ. ಬಂಡನೆ ಚಂದನೆ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ಅರ್ಜುನ. ಏನು ಚಿಂತೆ ನಿಂತಿರುವಂತವನಾಗು ಬಂಡ ಕಲಿ ಪ್ರಚಂಡ. ಇಲ್ಲಿ ತನಕ ಕರ್ಣಾರ್ಜುನರ ಕಾಳಗ ದೊಡ್ಡಾಟ ಕೇಳಿದ್ರಿ. ಇದನ್ನ ನಡೆಸಿಕೊಟ್ಟವರು ಬಸಯ್ಯ ಸಾಲಿಮಠ್ ಮತ್ತ ಸಂಗಡಿಗರು. ಈಗ ಒಂದು ಕೃಷಿ ಹಾಡು ಕೇಳೋಣಂತ. ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂತೂರ. ಹಾಗ ಹಾಳಾಗುತ್ತಾದ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂತೂರ. ಇರುದಿಲ್ಲ ಸಣ್ಣ ಕುಣಿ, ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಣಿ ಹಾರಾಡತಾವ. ಇದಕ ಅಂತಾರ ಹಾರಾಡು ತಿಪ್ಪಿ, ಮಾಡಬೇಡ್ರಿ ಎಂದಂದು ನೀರಿಂದ ತಪ್ಪಿ. ಸಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾಲಿ ನೀರು ಬರ್ತಾವ ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾರ ಕಾಂತಾರ ತೇಲಾಡು ತಿಪ್ಪಿ ಮಾಡಬೇಡ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾರ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂದೂರ